ಕಲಬುರಗಿ ಜಿಲ್ಲೆ ಚಿಂಚೋಳಿಯಲ್ಲಿ ಆಯೋಜಿಸಲಾಗಿರುವ ತಾಲೂಕು ಮಟ್ಟದ ಆರೋಗ್ಯ ಮೇಳಕ್ಕೆ ಕೇಂದ್ರ ಸಚಿವ ಭಗವಂತ ಖೂಬಾ ಇಂದು ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಜಾಲಾರಿ ಗಂಗಮಾಂಬಾ ದೇವಿ ದೇವಾಲಯದ ಧರ್ಮರಾಯಸ್ವಾಮಿ ಹೂವಿನ ಕರಗ ಮಹೋತ್ಸವ ಇಂದು ನೆರವೇರಲಿದೆ. ಈಗ ಹವಾವರ್ತಮಾನ. ಕಲಬುರಗಿ ಜಿಲ್ಲೆ ಚಿಂಚೋಳಿಯಲ್ಲಿ ಆಯೋಜಿಸಲಾಗಿರುವ ತಾಲೂಕು ಮಟ್ಟದ ಆರೋಗ್ಯ ಮೇಳಕ್ಕೆ ಕೇಂದ್ರ ಸಚಿವ ಭಗವಂತ ಖೂಬಾ ಇಂದು ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಜಾಲಾರಿ ಗಂಗಮಾಂಬಾ ದೇವಿ ದೇವಾಲಯದ ಧರ್ಮರಾಯಸ್ವಾಮಿ ಹೂವಿನ ಕರಗ ಮಹೋತ್ಸವ ಇಂದು ನೆರವೇರಲಿದೆ. ಈಗ ಹವಾವರ್ತಮಾನ. ಅಂತೇಳಿ ಅವರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಬೀರಣ್ಣ ಅವರೇ. ನಮಸ್ಕಾರ. ತಾವು ಪ್ರಿನ್ಸಿಪಾಲ್ ಆಗಿದ್ರಿ, ಜೊತೆಗೆ ಕೃಷಿ ಹಿನ್ನೆಲೆ ಇರೋದ್ರಿಂದ ಮತ್ತೆ ಕೃಷಿಯಲ್ಲಿ ಆಸಕ್ತಿ ಇರೋದ್ರಿಂದ ಎರಡೂ ಅವಾಗ ಒಂದು ಸ್ವಲ್ಪ ಸ್ವಲ್ಪ ಆದರೂ ನೋಡ್ಕೊಳ್ತಿದ್ರು ಹೇಗೆ? ನನಗೆ ಕೃಷಿ ಬಗ್ಗೆ ಬಹಳ ಆಸಕ್ತಿ. ನಾನು ಕೃಷಿ ಕುಟುಂಬದಿಂದ ಬಂದವನು. ನಮ್ಮ ತಂದೆ ತಾಯಿ ಎಲ್ಲ, ಅವರ ನಮ್ಮ ಅಜ್ಜ ಮುತ್ತಜ್ಜ ಇವರೆಲ್ಲರೂ ಕೂಡ ಕೃಷಿಯ ಹಿನ್ನೆಲೆಯಲ್ಲಿ ಬೆಳೆದವರು, ಅದರಿಂದ ಬದುಕನ್ನು ಸಾಗಿಸಿದವರು. ನನಗೆ ಎರಡನೆಯ ಆಸಕ್ತಿ ಅಂದರೆ ಶಿಕ್ಷಕ ವೃತ್ತಿ ಎರಡನೆಯ ಆಸಕ್ತಿ. ನಾನು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ ನಂತರ ನಾನು ಯಲ್ಲಾಪುರದ YTSS ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಪ್ರಾಂಶುಪಾಲನಾಗಿ ನನಗೆ ತೃಪ್ತಿ ಬರುವ ಹಾಗೆ ಅಥವಾ ಇಡೀ ಸಮಾಜ ಒಪ್ಪಿಕೊಳ್ಳುವ ಹಾಗೆ ನಾನು ಸೇವೆಯನ್ನು ನೀಡಿದ್ದೇನೆ. ಆ ಕಾರಣಕ್ಕಾಗಿ ಇರಬಹುದು ನನಗೆ ರಾಜ್ಯ ಸರ್ಕಾರ ಇಬ್ಬರು ಪ್ರಾಂಶುಪಾಲರಿಗೆ ಅತ್ಯುತ್ತಮ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ. ವಾರ್ಷಿಕ ಪ್ರಶಸ್ತಿ ಅದು ಲಭಿಸಿದೆ. ಅದರ ಜೊತೆಗೆ NSS ಕಾರ್ಯಕ್ರಮಾಧಿಕಾರಿಯಾಗಿಯೂ ಕೂಡ ನನಗೆ ರಾಜ್ಯ ಪ್ರಶಸ್ತಿ ಬಂದಿದೆ. ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನೀಡುವ ಅತ್ಯುತ್ತಮ NSS ಆಫೀಸರ್ ಆ ಪ್ರಶಸ್ತಿಯು ಕೂಡ ಬಂದಿದೆ. NSS ಕೆಲವು ರಾಷ್ಟ್ರೀಯ ದಾಖಲೆಗಳನ್ನು ಕೂಡ ನಾನು ಮಾಡಿದ್ದೇನೆ. ಈ ಹಿನ್ನೆಲೆಯನ್ನು ನಾನು ಗಮನಿಸಿದಾಗ ಆ ರಾಜ್ಯದಲ್ಲಿ ಯಾರೂ ಕೂಡ ಈ ಮೂರು ಪ್ರಶಸ್ತಿಯನ್ನು ಪಡೆದವರು ಯಾರೂ ಕೂಡ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿಯನ್ನು ಪಡೆದವನು ನಾನೇ ಪ್ರಥಮ. ಇನ್ನೂ ತನಕ ಯಾರು ಅದನ್ನು ಪಡೆದಿಲ್ಲ. ನಾನು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಪ್ರಾಂಶುಪಾಲನಾಗಿ ಇರುವಾಗಾದ್ರೂ ಕೂಡ ಕೃಷಿಯ ಬಗ್ಗೆ ನನ್ನ ಆಸಕ್ತಿ ಕ್ಷೀಣಿಸಲಿಲ್ಲ. ಅದು ಜೀವಂತವಾಗಿಯೇ ಇತ್ತು. ನಿವೃತ್ತಿ ಆದ ನಂತರ ಪ್ರವೃತ್ತಿ ಆಗಿದ್ದು ಒಂದು ರೀತಿಯ ವೃತ್ತಿಯಾಗಿ ಅದನ್ನು ನಾನು ತೆಗೆದುಕೊಂಡೆ. ನಾನು ಈಗ ಯಲ್ಲಾಪುರದ ನನ್ನ ಮನೆಯ ಸುತ್ತಲೂ ಕೂಡ ಅಡಿಕೆ, ತೆಂಗು, ಯಾಲಕ್ಕಿ, ವೆನಿಲ್ಲಾ ಹೀಗೆ ಬೇರೆ ಬೇರೆ ಬೆಳೆಗಳನ್ನು ನಾನು ಬೆಳೀತಾ ಇದ್ದೇನೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಯಲ್ಲಾಪುರದ ನಗರದಲ್ಲಿಯೇ ನಾನು 1.75 ಕ್ವಿಂಟಲ್ ಕಾಳುಮೆಣಸನ್ನು ನಾನು ಬೆಳೆದಿದ್ದೇನೆ. 8 ಕೆಜಿ ಯಾಲಕ್ಕಿಯನ್ನು ಬೆಳೆದಿದ್ದೇನೆ. 1.78 ಕ್ವಿಂಟಲ್ ಅಡಿಕೆಯನ್ನು ನಾನು ಬೆಳೀತಾ ಇದ್ದೇನೆ. ಅನಂತರ ನನ್ನ ಊರಿನಲ್ಲಿ ಮೊಗಟ ಊರು ನಂದು, ನಮ್ಮದು ಸ್ವಾತಂತ್ರ್ಯ ಯೋಧರ ಕುಟುಂಬ. ನನ್ನ ತಂದೆಯವರು ಸ್ವಾತಂತ್ರ್ಯ ಯೋಧರಾಗಿದ್ದರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ನನ್ನ ಹುಟ್ಟೂರಿನಲ್ಲೂ ಕೂಡ ಒಂದು ಅಡಿಕೆ ತೋಟವನ್ನು ಮಾಡಿದ್ದೇನೆ. ಕರಾವಳಿಯಲ್ಲಿ ಅಡಿಕೆ ತೋಟ ಬಹಳ ವಿರಳವಾಗಿದ್ದರೂ ಕೂಡ ಅಲ್ಲಿ ನಾನು ಅಡಿಕೆ ತೋಟವನ್ನು ಮಾಡಿದ್ದೇನೆ ಮತ್ತು ಅಲ್ಲಿ ಈಗ ಫಲ ಬರಲಿಕ್ಕೆ ಕೂಡ ಅಲ್ಲಿ ಪ್ರಾರಂಭ ಆಗಿದೆ. ನನಗೆ ಈ ಅಡಿಕೆ ಬಗ್ಗೆ ಹೆಚ್ಚಿನ ಆಸಕ್ತಿ, ಮೊದಲು ನನಗೆ ತೆಂಗಿನ ತೋಟದ ಬಗ್ಗೆ ಬಹಳ ಆಸಕ್ತಿ ಇತ್ತು. ಅಡಿಕೆ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಬರಲಿಕ್ಕೆ ನಾನು ಈ ಮಲೆನಾಡಿನ ಯಲ್ಲಾಪುರದ ಕಾಲೇಜಿನಲ್ಲಿ ನಾನು ವೃತ್ತಿಯನ್ನು ಪ್ರಾರಂಭಿಸಿದ್ರಿಂದ ಇಲ್ಲಿಯ ಅಡಿಕೆಯ ಬಗ್ಗೆ, ಅಡಿಕೆ ಬೆಳೆಗಾರರ ಬಗ್ಗೆ, ಅಡಿಕೆಯ ವ್ಯವಹಾರದ ಬಗ್ಗೆ ನನಗೆ ಆಸಕ್ತಿಯೂ ಆಯಿತು, ಜೊತೆಗೆ ಹೆಚ್ಚಿನ ಅನುಭವವೂ ಕೂಡ ಆಯಿತು. ಈಗ ನಾನು ಇನ್ನೊಬ್ಬರಿಗೆ ಸ್ವಲ್ಪ ಹೆಚ್ಚಿನದೇನಂತಲ್ಲ, ಇನ್ನೊಬ್ಬರಿಗೆ ಸ್ವಲ್ಪ ಅಡಿಕೆಯ ಬಗ್ಗೆ ಮಾಹಿತಿಯ ಕೊಡುವಷ್ಟರ ಮಟ್ಟಿಗೆ ನಾನು ಅನುಭವವನ್ನು ಗಳಿಸಿದ್ದೇನೆ. ಈಗಾಗಲೇ ತಾವು ನೋಡಿದ ಹಾಗೆ ಈಗ ಅಡಿಕೆ ಕೊಯ್ಲು ನಮ್ಮ ಯಲ್ಲಾಪುರದ ತೋಟದಲ್ಲಿ ಪ್ರಾರಂಭ ಆಗಿದೆ. ಈಗ ನಿಮ್ಮ ತಂದೆ ತಾಯಿಗಳು ಮಾಡ್ತಕ್ಕಂಥ ಕೃಷಿ ಇದೆಯಲ್ಲ, ಅವರು ಕೂಡ ಇದೇ ಬೆಳೆಗಳನ್ನು ಬೆಳೀತಾ ಇದ್ರ ಮುಂಚಿನಿಂದ ಹೇಗೆ? ಈಗ ಕರಾವಳಿಯಲ್ಲಿ ಭತ್ತ ಏನಿದೆ ಅದು ಪ್ರಮುಖವಾದ ಬೆಳೆ, ಜೊತೆಗೆ ಉಪ ಬೆಳೆಯ ಲೆಕ್ಕದಲ್ಲಿ ನಾವು ತೆಂಗನ್ನು ಬೆಳೀತಿದ್ರು. ನಮ್ಮದು ಪ್ರಧಾನ ಬೆಳೆ ಭತ್ತವೇ ಆಗಿತ್ತು. ಉಪ ಬೆಳೆ ತೆಂಗಾಗಿತ್ತು. ಅದರ ಜೊತೆಗೆ ನಾವು ಶೇಂಗಾವನ್ನು ಬೆಳೀತಿದ್ವಿ, ನೆಲೆಗಡಲೆಯನ್ನು ಬೆಳೀತಿದ್ವಿ. ಈ ನೆಲೆಗಡಲೆ ಮತ್ತು ತೆಂಗು ನಮಗೆ ಸ್ವಲ್ಪ ಆರ್ಥಿಕ ಬೆಳೆ ಹಾಗೆ ನಾವು ಅದನ್ನು ಬೆಳೆದಿದ್ವಿ. ಆದರೆ ಭತ್ತದ ಬೆಳೆ ಏನಿದೆಯಲ್ಲ ಅಲ್ಲಿ ಬಹಳ ಅನುಭವಿ ಕೃಷಿಕರು, ಯಾಕೆ ನಮ್ಮ ತಂದೆಯವರು ಕೂಡ ಅದನ್ನೇ ಹೇಳ್ತಿದ್ರು, ನಮಗೆ ಸಿಗುವುದು ಹುಲ್ಲು ಮಾತ್ರ ಅಂತ ಹೇಳ್ತಿದ್ರು. ಆದರೆ ಮಲೆನಾಡಿನಲ್ಲಿ ನಾವು ಬೆಳೆಯುವಂಥ ಅಡಿಕೆ ಇದೆಯಲ್ಲ ಅದು ಕಾಮರ್ಷಿಯಲ್ ಕ್ರಾಪ್, ವಾಣಿಜ್ಯ ಬೆಳೆ. ನಾವು ಆರ್ಥಿಕವಾಗಿ ಗಟ್ಟಿಯಾಗಲಿಕ್ಕೆ ಸ್ವಲ್ಪ ಇದು ಅನುಕೂಲ ಅಂತ ನಾನು ಹೇಳಬಹುದು. ಅದರಿಂದ ನಮ್ಮ ತಂದೆಯವರ ಬೆಳೆಯುತ್ತಾ ಇರುವಂಥ ಕೃಷಿ ಪದ್ಧತಿಯನ್ನು ಗಮನಿಸಿದಾಗ ಅಲ್ಲಿ ಶ್ರಮ ಹೆಚ್ಚು, ನಮಗೆ ಅಲ್ಲಿ ಸಿಗುವಂಥ ಪ್ರತಿಫಲ ಕಡಿಮೆ. ಈ ನಾವು ಅಡಿಕೆಯಲ್ಲಿ ನಮಗೆ ಏನು ನಾವು ಶ್ರಮವನ್ನು ವಹಿಸ್ತೇವೋ ಅದಕ್ಕೆ ಪೂರಕವಾಗಿ ಅದಕ್ಕೆ ಸರಿಯಾದಂಥ ಪ್ರತಿಫಲ ನಾವು ಇಲ್ಲಿ ಸಿಗ್ತದೆ. ಬೇರೆ ರೈತರಿಗೆ ನಾನು ಅಡಿಕೆ ಬೆಳೆ ಬಗ್ಗೆ ತಿಳಿ ಹೇಳಬಲ್ಲೆ, ಅಷ್ಟೆಲ್ಲ ನನಗೆ ಈಗ ಅನುಭವ ಆಗಿದೆ ಅಂತ ಅಂದ್ರೆ. ಹಾಗಾಗಿ ಬೇರೆ ರೈತರು ಎಲ್ಲಿ ತಪ್ಪು ಮಾಡ್ತಾ ಇದಾರಂತ ಅನ್ಸುತ್ತೆ ನಿಮಗೆ? ಈಗ ಕರಾವಳಿಯಲ್ಲೂ ಕೂಡ ಕೆಲವು ಕಡಿಮೆ ಊರುಗಳಿವೆ. ಈಗ ತಾವು ತಮಗೆ ಗೊತ್ತಿರಬಹುದು ಕಂಟಗಾರ್ ಅಂತ ಒಂದು ಊರಿದೆ, ಅಲ್ಲಿ ಈಗ ಕೆಲವೇ ವರ್ಷಗಳ ಹಿಂದಿನಿಂದ ಅಡಿಕೆಯನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ ತನಕ ಅವರು ಭತ್ತವನ್ನೇ ಬೆಳೀತಾ ಇದ್ರು. ಆವಾಗ ಕೆಲವು ಅನುಭವಿ ಕೃಷಿಕರು ಅವರಿಗೆ ಮಾರ್ಗದರ್ಶನವನ್ನು ನೀಡಿದ್ರು, ನೀವು ಯಾಕೆ ಅಡಿಕೆಯನ್ನು ಬೆಳಿಬಾರದು ಅಂತ. ಒಬ್ಬ ರೈತನ ವಾರ್ಷಿಕ ಉತ್ಪನ್ನ ಈಗಿನ ಲೆಕ್ಕದಲ್ಲಿ ಇಂದಿನ ದಿನಮಾನದಲ್ಲಿ 150,000 ಇದ್ದಂಥ ವ್ಯಕ್ತಿ ಈಗ 100,000 ಅಡಿಕೆಯನ್ನು ಬೆಳೀತಾ ಇದ್ದಾನೆ. ಬದಲಾವಣೆಯಾಗಿದೆ. ಹಾಗಾದರೆ ಈ ಭತ್ತ ಒಂದು ಫುಡ್ ಕ್ರಾಪ್, ಆಹಾರ ಧಾನ್ಯ ಇರಬಹುದು, ಅವರು ತಮಗೆ ಬೇಕಾಗುವಷ್ಟು ಆಹಾರ ಧಾನ್ಯವನ್ನು ಬೆಳೀತಾರೆ, ಆ ಬೆಳೆಯ ಜೊತೆಗೆ ಅಡಿಕೆಯನ್ನು ಬೆಳೀತಾ ಇದ್ದಾನೆ. ಉದಾಹರಣೆಗೆ ಅಲ್ಲಿ ಒಬ್ಬರು ಶ್ರೀನಿವಾಸ ರಾಮನಾಯಕ್ ಅಂತ ಒಬ್ಬ ನಿವೃತ್ತ ಶಿಕ್ಷಕರು, ಅವರ ಶ್ರೀಮತಿಯವರು ಸರಸ್ವತಿ ನಾಯಕ್ ಅಂತ, ಸುಮಾರು 20 ಎಕರೆಯಷ್ಟು ಅಡಿಕೆಯನ್ನು ಬೆಳೆದು ಒಂದು ಮಾದರಿ ಕೃಷಿಕರಾಗಿದ್ದಾರೆ. ಅವರ ಕೃಷಿಯನ್ನು ನೋಡಿ ನಾವು ಕೂಡ ಬೆಳೆಯಬಹುದು ಅಂತ ಹೇಳಿ ಅನೇಕರು ಅಲ್ಲಿ ಅಡಿಕೆಯ ಕೃಷಿಯನ್ನು ಪ್ರಾರಂಭಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ತಂದೆಯವರ ಕಾಲದ ಕೃಷಿ ಪದ್ಧತಿಗೂ ಇಂದಿನ ಕೃಷಿ ಪದ್ಧತಿಗೂ ಬಹಳ ಅಂತರವಿದೆ. ಅಂದು ಶ್ರಮ ಹೆಚ್ಚು ಆದಾಯ ಕಡಿಮೆ, ಇವತ್ತು ಶ್ರಮ ಕಡಿಮೆ ಆದಾಯ ಹೆಚ್ಚು, ಇದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಅಡಿಕೆಯೊಳಗೆ ನಾವು ವೈಜ್ಞಾನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕು ಅನ್ನುವಂಥದ್ದು ಒಂದು ಅಂತರ, ಎರಡನೇದ್ದು ತಳಿ, ಮತ್ತು ಅದಕ್ಕೆ ಬೇಕಾದಂಥ ನೀರಾವರಿ ಪದ್ಧತಿ, ಪೋಷಕಾಂಶಗಳ ನಿರ್ವಹಣೆ, ಇವೆಲ್ಲವನ್ನು ಕೂಡ ಸರಿಯಾಗಿ ಮಾಡಿದ್ರೆ ಮಾತ್ರ ಸಾಧ್ಯನೋ, ಅಥವಾ ಎಲ್ಲರೂ ಹೇಗೆ ಬೆಳೀತಾರೆ ಹಾಗೆ ಬೆಳೆಯೋದು, ಒಂದು ಸ್ವಲ್ಪ ಆಸಕ್ತಿ ವಹಿಸಿ ಅವ್ರಿಗಿಂತ 3-4 ಕ್ವಿಂಟಲ್ ಜಾಸ್ತಿ ಬೆಳೆಯೋದು ಹೇಗೆ, ಇದು ಸಾಧ್ಯತೆ ಇದೆ ಮತ್ತು ಇದನ್ನು ಹೇಗೆ ಪರಿಗಣಿಸ್ತೀರಿ ನೀವು? ಈಗ ಪ್ರತಿಯೊಂದು ಕೃಷಿ ಪದ್ಧತಿಯಲ್ಲಿ ಬದಲಾವಣೆ ಪ್ರಾರಂಭ ಆಗಿದೆ, ಒಂದು ರೀತಿಯ ಕೃಷಿ ಕ್ರಾಂತಿ ಪ್ರಾರಂಭ ಆಗಿದೆ. ಮೊದಲಿನ ಹಾಗೆ ಬೆಳೆದರೆ ಇಳುವರಿ ಖಂಡಿತ ಕಡಿಮೆ. ಈಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇರುವಂತ ಅಂತರ, ಅವು ಆ ಗಿಡಗಳು ದೊಡ್ಡ ಆದ ಮೇಲೆ ಮಧ್ಯದಲ್ಲಿ ನಾವು ಅಡಿಕೆ ಗಿಡವನ್ನು ಹಾಕ್ತೇವೆ. ಇವೆಲ್ಲ ಪದ್ಧತಿಯನ್ನು ನಾವು ಅನುಸರಿಸಿ ಈ ಆಧುನಿಕ ಕೃಷಿಯನ್ನೂ ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ನಾವು ಬೆಳೆದಾಗ ಆದಾಯ ಹೆಚ್ಚು ಬರಲಿಕ್ಕೆ ಸಾಧ್ಯತೆ ಇದೆ. ಮತ್ತು ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಕುಲ ನೋಡಿ ಹೆಣ್ಣು ತರಬೇಕು. ಈ ಒಂದು ಗಾದೆ ಮಾತಿದೆಯಲ್ಲ ಅದು ಸತ್ಯವಾದದ್ದು. ಅದರಿಂದ ನಾವು ಒಂದು ಅಡಿಕೆಯನ್ನು ಬೆಳಿಬೇಕಾದ್ರೆ ಯಾವ ತೆರನಾದಂತಹ ಬೀಜದ ಅಡಿಕೆಯನ್ನು ನಾವು ಅಗಿ ಹಾಕಿ ಅದನ್ನು ಪ್ರಾರಂಭ ಮಾಡಬೇಕು, ಅದನ್ನು ಹೊಂಡವನ್ನು ಯಾವ ಆಕಾರದಲ್ಲಿ ಅದನ್ನು ತೆಗಿಬೇಕು, ಎಷ್ಟು ಅಂತರವನ್ನು ಇಡಬೇಕು, ಆ ಮಣ್ಣಿಗೆ ಅನುಗುಣವಾಗಿ ಯಾವ್ಯಾವ ರೀತಿಯ ಗೊಬ್ಬರವನ್ನು ಕೊಡಬೇಕು, ಯಾವ್ಯಾವ ರೀತಿಯ ನಾವು ಔಷಧಿಯನ್ನು ಅದಕ್ಕೆ ಸಿಂಪಡಿಸಬೇಕು, ಇವೆಲ್ಲವೂ ಕೂಡ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಈಗ ನಮ್ಮ ಮಲೆನಾಡಿನ ಅನೇಕ ಕಡೆ ಕೆಲವು ಸಲ ಅಡಿಕೆ ಬೆಳೆಯೋದಿಲ್ಲ ಅಂತ ಹೇಳ್ತಾರೆ, ಅಲ್ಲಿ ಸುಣ್ಣವನ್ನು ಪ್ರಯೋಗ ಮಾಡಿದರು. ಸುಣ್ಣವನ್ನು ಪ್ರಯೋಗ ಮಾಡಿದಾಗ ಆ ಭೂಮಿ ಅಡಿಕೆ ಬೆಳೆಗೆ ಹೊಂದಿಕೊಳ್ತದೆ. ಅದರಿಂದ ಈಗ ನಾವು ಹೇಗೋ ಬೆಳೀತಾ ಇದ್ದರೆ ನಾವು ಹೀಗೆ ಬೆಳಿತೇವೆ ಅಂದರೆ, ಯಾಕೆಂದರೆ ಆಕ್ಸಿಜನನ್ನು ಅತಿ ಹೆಚ್ಚು ಬಿಡುಗಡೆ ಮಾಡುವ ಗಿಡಗಳ ಸಾಲಿನಲ್ಲಿ ಅಡಿಕೆ ಬರ್ತದೆ. ಮತ್ತು ಅಡಿಕೆ ಅದು ಒಂದು ಹಣ್ಣು ಅನ್ನೋದನ್ನ ನಾವು ಒಪ್ಕೊಂಡಿದ್ದೆ. ಕಿಳ್ಳಿ ಅನ್ನೋದು ಏನು ಇದೆಯಲ್ಲ ಅಲ್ಲಿ ನಾವು ಅಡಿಕೆಯನ್ನ ನಾವು ಬಳಸ್ತೇವೆ. ಆದ್ರಿಂದ ಅದು ನಮ್ಮ ಜೀವನದ ಒಂದು ಭಾಗವಾಗಿ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ, ಮತ್ತು ಅಡಿಕೆ ಅದು ಒಂದು ಹಣ್ಣು ಅನ್ನೋದನ್ನ ನಾವು ಒಪ್ಕೊಂಡಿದ್ದೆ. ಕಿಳ್ಳಿ ಅನ್ನೋದು ಏನು ಇದೆಯಲ್ಲ ಅಲ್ಲಿ ನಾವು ಅಡಿಕೆಯನ್ನ ನಾವು ಬಳಸ್ತೇವೆ. ಆದ್ರಿಂದ ಅದು ನಮ್ಮ ಜೀವನದ ಒಂದು ಭಾಗವಾಗಿ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ. ಆದರೆ ಇವನು ಭಾವನಾತ್ಮಕವಾಗಿಯೇ ಗಿಡದ ಅರ್ಥವನ್ನು ಮಾಡಿಕೊಂಡು ಅಲ್ಲಿ ವ್ಯವಹಾರವನ್ನು ಮಾಡಿಕೊಳ್ಬೇಕಾಗ್ತದೆ.